ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸೋದ್ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಕೆ, ಭತ್ತ ಹಾಗೂ ಕಬ್ಬಿನ ಕೃಷಿ ಅನುಭವ, ಈ ಕುರಿತು ಭದ್ರಾವತಿ ತಾಲೂಕು ಬಾರಂದೂರಿನ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ಭದ್ರಾವತಿ ತಾಲೂಕು ಬಾರಂದೂರಿನ ಶ್ರೀನಿವಾಸ ಮೂರ್ತಿ ಎಂಬುವರ ತೋಟದಲ್ಲಿದ್ದೀವಿ. ಅವರು ತಮ್ಮಲ್ಲಿರತಕ್ಕಂತಹ 3 ಎಕರೆ ಜಮೀನಿನಲ್ಲಿ ಅಡಿಕೆ ಕೃಷಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಅವರು ಭತ್ತ ಹಾಗೂ ಕಬ್ಬು ಈ ಬೆಳೆಗಳನ್ನು ಕೂಡ ಬೆಳೆದಿದ್ವಿ ಅಂತ ಹೇಳಿದ್ರು. ಅವರ ಒಂದು ಅನುಭವವನ್ನ, ಅಂದ್ರೆ ಕೃಷಿ ಅನುಭವವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸ ಮೂರ್ತಿಯವರೇ ನಮಸ್ಕಾರ. ನಮಸ್ಕಾರ. ಶ್ರೀನಿವಾಸ ಮೂರ್ತಿಯವರೇ, ತಮ್ಮ ಒಂದು ಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ. ಸರ್, ನಾನು ಭತ್ತದ್ರಲ್ಲೇ ಜಮೀನು ತಗೊಂಡ್ವಿ. ಜಮೀನು ತಗೊಂಡು ಭತ್ತ ಆಗ್ತಿದ್ವಿ ಸ್ವಲ್ಪ. ಎಷ್ಟೆಕರೆ ಜಮೀನು ತಗೊಂಡ್ರಿ? 2 ಎಕರೆ 12 ಗುಂಟು ಒಂದ್ಸತಿ 95 ಇಸ್ವಿಯಲ್ಲಿ 1 ಎಕರೆ ತಗೊಂಡ್ವಿ. ಅಲ್ಲಿ ಅವಳಿಂದ ಜಮೀನು ಮಾಡ್ಕೊಂತ ಬರ್ತಿದ್ವಿ. ಇನ್ನೇನು ಮಾಮೂಲಾಗಿ ಭತ್ತ ಕಬ್ಬು ಬೆಳೀತಾ ಇದ್ವಿ. ಅಂದ್ರೆ ಯಾವ ಊರು ಇರ್ತಾವ ಮೂಲತಃ? ಮೂಲತಃ ನಾವು ಚಿತ್ರದುರ್ಗ ಸರ್. ಚಿತ್ರದುರ್ಗ ಬಂದು ಇಲ್ಲಿ ಜಮೀನು ತಗೊಂಡು ಕೊಲೆ ಗಿಲೆ ಎಲ್ಲ ಮಾಡಿ ಜಮೀನು ತಗೊಂಡು ಮಾಡ್ತಾ ಇದ್ದೀವಿ ಸರ್. ಏನಕ್ಕೋಸ್ಕರ ನಿಮಗೆ ಆಸಕ್ತಿ ಬಂತು ಕೃಷಿ ಬಗ್ಗೆ ಮಾಡಬೇಕು ಅಂತ ಇಲ್ಲಿ ಬಂದು? ಮುಂಚಿತೆಲ್ಲ ಜಮೀನು ಮಾಡ್ಬೇಕಂತಿದ್ವಿ. ಏನು ಬೆಳೆದ್ರಿ ಫಸ್ಟ್ ಪ್ರಾರಂಭದಿಂದ? ಭತ್ತ ಚೆನ್ನಾಗಿ ಬೆಳೀತಿದ್ವಿ, ಚೆನ್ನಾಗಿ ಬರೋ ಹಂಗಾಗಿ ಭತ್ತ ಬೆಳೀತೀವಿ. ಭತ್ತದ ಕೃಷಿ ಬಗ್ಗೆ ಮಾತಾಡೋದಾದ್ರೆ ಭತ್ತ ಯಾವ ರೀತಿ, ಆ ಪದ್ಧತಿ ಬಗ್ಗೆ ಮಾತಾಡಿ, ಏನೇನು ಹೇಳ್ತೀರಿ? ಏನೇ ಸರ್, ಮಾಮೂಲು ಒಂದ್ಸತಿ ಚೆನ್ನಾಗಿ ಒಂದ್ಸತಿ ಚೆನ್ನಾಗಿ ಆಗ್ತಿದ್ದಿಲ್ಲ, ಈ ಥರ ಆಗ್ತಿದ್ವಿ. ಆಮೇಲೆ ಒಂದು ಅರ್ಧ ಕಬ್ಬು ಅರ್ಧ ಭತ್ತ ಆಗ್ತಾ ಇದ್ವಿ. ಹಂಗೆ ಮಾಡ್ಕೊಂತೀವಿ. ಆಮೇಲೆ ಲಾಸ್ಟಿಗೆ ಅಡಿಕೆ ಹಾಕಿದ್ವಿ. 1 ಎಕರೆ ಅಡಿಕೆ ಹಾಕಿದ್ವಿ. 3 ಸತಿ ಅಡಿಕೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತ ಬಂದ್ವಿ. ಎಷ್ಟು ವರ್ಷ ಮಾಡಿದ್ರಿ ಭತ್ತ? ಒಂದು 15 ವರ್ಷ ಮಾಡಿದ್ವಿ ಸರ್. ಯಾವ ಭತ್ತ ಹಾಕಿದ್ರಿ? ಎಲ್ಲ ಚೋ ಇದು ಜ್ಯೋತಿ ಸಣ್ಣ ಭತ್ತ ಮಾಮೂಲಾಗಿ ಹಾಕ್ತಾ ಇದ್ವಿ. ಭತ್ತದ ಕೃಷಿ ಬಗ್ಗೆ ಅಂತಂದ್ರೆ ಯಾವ ರೀತಿ ನಾಟಿ ಮಾಡಿದ್ರಿ, ಆ ಪದ್ಧತಿಗಳೆಲ್ಲ ಹಿಂದಿಂದೆಲ್ಲ ಏನಿತ್ತು ಅದ್ರ ಬಗ್ಗೆ ಹೇಳ್ರಿ? ಹಿಂದಿಂದೆಲ್ಲ ಚೆನ್ನಾಗಿ ಮಾಡೋರು. ಕೆಲವೊಂದು 2 ವರ್ಷ ಈ ಕೃಷಿ ಇಲಾಖೆಯವರು ಮಿಷಿನ್ ಕೊಟ್ಟು ಆ ಮಿಷಿನ್ ನಾಟಿ ಮಾಡಿದ್ವಿ. ಅದು ಬರೋಲ್ಲ, ಅದು ಇಂಪ್ರೂವ್ ಬರೋದು. ಹಿಂಗೆ ಮಾಡ್ಕೊಂತ ಇದ್ವಿ, ಅದೆಲ್ಲ ಇಂಪ್ರೂವ್ ಮಾಡ್ಕೊಂತ ಬಂದ್ವಿ ಸರ್. ಅಂದ್ರೆ ಭತ್ತದಕ್ಕೆ ನಾಟಿ ಮಾಡೋಕ್ಕಿಂತ ಮುಂಚೆ ಬೀಜನೆಲ್ಲ ಯಾವ ರೀತಿ ತಂದ್ರಿ, ಅದು ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ? ಅದು ಕೃಷಿ ಇಲಾಖೆಯಲ್ಲೇ ತರ್ತಿದ್ವಿ. ಕೃಷಿ ಇಲಾಖೆಯವರು ಕೊಡೋರು. ಅವರಿಂದ ಕೆಲವು ವರ್ಷ ನಾವೇ ಸ್ವಂತ ಮಾಡ್ಕೊಂತಿದ್ವಿ. ಹಿಂಗೆ ಮಾಡ್ಕೊಂತ ಹೋಗ್ತಾ ಇದ್ವಿ. ನಾವೆಲ್ಲ ಸ್ವಂತ ಎತ್ತು ಗಾಡಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ದನ ಇದಾವೆ, ಹಸು ಸಾಕಿದ್ವಿ. ಅಂದ್ರೆ ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿಯನ್ನ ಹದ ಮಾಡ್ಕೋತಾರೆ, ಯಾವ ರೀತಿ ಮಾಡ್ತಾ ಇದ್ರಿ ಭೂಮಿನ? ಭೂಮಿ ಮಾಮೂಲಾಗಿ ಒಂದ್ಸತಿ ಕೆಸರು ರೊಟ್ಲು ಮುಂಚೆ ಫಸ್ಟ್ ಒಂದ್ಸತಿ ಹಂಗೆ ಬೀಳು ಇಡ್ತಿದ್ವಿ. 2ನೇ ಸತಿ ನೀರು ಬಿಟ್ಕೊಂಡು ಎಲ್ಲ ಕೊಳ್ ಹೊಡ್ಕೊಂಡು ಆಮೇಲೆ ಬದ ಹಾಕೊಂಡು ಮತ್ತೆ ಇನ್ನೊಂದ್ಸತಿ ನಾಟಿಗೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಯಾವ ರೀತಿ ನಾಟಿ ಮಾಡಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ರಿ? ಇಲ್ಲ, ಅವ್ರು ಕೊಡೋರಲ್ಲ, ಅವ್ರು ತಂದು ನೆನಕ್ಕೆ ನೆನಕ್ಕೆ ಸಸಿ ಬೀಜ 1 ಇಂಚ್ ಬಂದಿಟ್ಟು ಅವು ನಾಟಿ ಮಾಡ್ತಾ ಇದ್ವಿ. ಸಾಯಿಸೋದು ಅದೇ ಹೆಸರು ತೆಳ್ಳಗೆ ಅಂಬ್ಲಿ ಹಂಗೆ ಮಾಡಿ ಕ್ಲೀನಾಗಿ ತೆಳ್ಳಗೆ ಹಾಕೊಂತ ಬರ್ತೈತಿ ಭತ್ತನ. ಹಾಕೋದು ಅವು 3 ದಿವಸಕ್ಕೆ ಎಲ್ಲ ಮೊಳಕೆ ಚೆನ್ನಾಗಿ ಬರೋವು. ಆವಾಗ ಕ್ಲೀನಾಗಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಮಾಡ್ತಿದ್ವಿ ಸರ್. ಗೊಬ್ಬರ ಅಂದಾಗ ಯಾವ ಗೊಬ್ಬರ ಹಾಕ್ತಿದ್ರಿ? ಕೊಟ್ಟಿಗೆ ಗೊಬ್ಬರನೂ ಹಾಕ್ತಿದ್ವಿ, ಇದು ಸ್ವಲ್ಪ ಸೀಮೆ ಗೊಬ್ಬರನೂ ಹಾಕ್ತಿದ್ವಿ. ಅಂದ್ರೆ ಭತ್ತ ಎಷ್ಟು ವರ್ಷ ಮಾಡಿದ್ರಿ ಅಂದ್ರೆ? ನಾವು ಅದೇ 15 ವರ್ಷ ಮಾಡಿದ್ವಿ ಸರ್. ಯಾವ್ಯಾವ ತಳಿ ಹಾಕ್ತಾ ಬಂದ್ರಿ ಒಂದು 15 ವರ್ಷದಲ್ಲಿ? ಇದು ಸೋನ ಮಸೂರಿ ಹಾಕಿದ್ವಿ, ಕೆಲವು ವರ್ಷ ಕೊಯಮತ್ತೂರು ಸಣ್ಣ ಅಂತ ಹಾಕಿದ್ವಿ. ಆಮೇಲೆ ಇತ್ತೀಚೆಗೆಲ್ಲ ಇದು ಜ್ಯೋತಿ ಅಂತ ಬಂತು, ಕೇರಳಾಗೆ ಒಂದು ಸ್ವಲ್ಪ ಇದಾಯಿತು, ಅದು ಹಾಕಂತ ಬಂದ್ವಿ. ಹಂಗಾಗಿ ಮಾಡ್ತಾ ಇದ್ವಿ ಸರ್. ಎಷ್ಟು ಬರೋದು ನಿಮ್ಗೆ ಎಕರೆ ಇಳುವರಿ? ಎಕರೆಗೆ ಬರೋದು 30 25 ಹಿಂಗೆ ಬರೋದು, ಅದು ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ, ಅಷ್ಟು ಬರ್ತಿದ್ದಿಲ್ಲ ಮಾಡಿದ್ವಿ ಸರ್. ಏನೇನು ರೋಗ ಬಂತು ನಿಮ್ಮ ಭತ್ತ ಅಂದಮೇಲೆ? ರೋಗ ಏನು ಅದೇ ಬಿಳೆ ಸಿಡಿ ಅಂತ ಬರೋದು ಅಷ್ಟೇ, ಇನ್ಯಾವುದು ಬರ್ತಿದ್ದಿಲ್ಲ. ಅದಕ್ಕೊಂದು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರೋದು. ಭತ್ತದಲ್ಲಿ ಕಳೆ ಬೆಳ್ಳ ಬೆಳೆದಾಗ ಯಾವ ಥರ ನಿರ್ವಹಣೆ ಮಾಡ್ತಾ ಇದ್ರಿ? ಕೆಲವು ವರ್ಷ ನಾವೇ ಕಳೆ ತೆಗೆದ್ವಿ, ಮುಂಚೆ ಎಲ್ಲ ಭಾರಿ ತೊಂದರೆ ಆಗೋದು. ಇತ್ತೀಚೆಗೆ ಕಳೆನಾಶಕ ಅಂತ ಬಂತು, ಅವಾಗ ಕಳೆನಾಶಕ ಹಾಕಿದ್ರೆ ಮಾಮೂಲ ಏನಂತ ತೊಂದರೆ ಆಗ್ತಿದ್ದಿಲ್ಲ. ಅಂದ್ರೆ ಕಳೆನಾಶಕ ಬಳಸೋದ್ರಿಂದ ಭೂಮಿಗೆ ತೊಂದರೆ ಆಗುತ್ತೆ, ನೀವು ಏನು ತೊಂದರೆ ಏನು ಕಾಣಲಿಲ್ಲ, ಒಟ್ಟಿ ಮಾಡ್ತಾ ಇದ್ವಿ. ಒಂದು ಸತಿ ಆಗ್ತಿದ್ದೆ ತಳ್ಳಿಗೆ, ಅದೇನು ಅಂತ ಏನು ತೊಂದರೆ ಆಗಲಿಲ್ಲ. ಎಷ್ಟು ದಿನಕ್ಕೆ ಅದನ್ನು ಕಟಾವು ಮಾಡ್ತಿದ್ರಿ ಭತ್ತನ? ಮೂರು ತಿಂಗಳು ಸರ್, ಮೂರು ತಿಂಗಳು ಮಾಡ್ತಾಯಿದ್ವಿ. 95 ದಿವಸ ಮೂರು ತಿಂಗಳು ಒಂದು ದಿವಸ ಹೆಚ್ಚು ಕಮ್ಮಿ ಮಾಡ್ತಾ ಇದ್ವಿ. ಅಂದರೆ ಮುಂಚೆ ಎಲ್ಲ ಕೂಲಿ ಕಾರ್ಮಿಕರಿಂದ ಕಟಾವು ಮಾಡ್ತಿದ್ರಿ, ಈಗೆಲ್ಲ ಮಿಷಿನ್ ಬಂದಿದ್ದಾವೆ, ಏನನ್ಸುತ್ತೆ ತಮಗೆ? ಈಗ ಮಿಷಿನ್ ಅದೇ ಕೃಷಿ ಇಲಾಖೆಯಿಂದ ಸಣ್ಣ ಮಿಷಿನ್ ಕೊಟ್ಟಿದ್ದಾರೆ, ಅದನ್ನೇ ಒಂದು ನಾವು ತಂದ್ವಿ, ತಂದು ನಾವೇ ಸ್ವಂತ ಇಟ್ಕೊಂಡು ಕಟ್ ಮಾಡ್ತಾ ಚೆನ್ನಾಗಿ ಅದರಲ್ಲಿ ಇಂಪ್ರೂವ್ ಆಗುತ್ತೆ. ಈಗೆಲ್ಲ ದೊಡ್ಡ ಮಿಷಿನ್ ಬಂದಿವೆ, ಅದು ಎಲ್ಲ ಇದು ಮಾಡ್ಕೊಂಡು ಹೋಗುತ್ತೆ. ಅದು ಹುಲ್ಲು ಸ್ವಲ್ಪ ಹುಲ್ಲು ತೊಂದರೆ ಆಗುತ್ತೆ ದೊಡ್ಡ ಮಿಷಿನ್ ಅಂದರೆ. ಈ ಸಣ್ಣ ಮಿಷಿನ್ ಆದರೆ ಏನು ಕೂಲರ್ ಕೊಯ್ದ ಕೊಯ್ಯೋದು ಈ ಥರ ಆಗ್ತಿತ್ತು. ನಂತರ ಕಬ್ಬು ಬೆಳೆದ್ರಿ ಅಂತ ಹೇಳಿದ್ರಿ, ಕಬ್ಬಿನ ಕೃಷಿ ಯಾಕೆ ಮಾಡಿದ್ರಿ? ಕಬ್ಬಿನ ಕೃಷಿ ಏನೇನು ಮಾಮೂಲು ಫ್ಯಾಕ್ಟ್ರಿಗೆ ಕೊಡ್ತಾ ಇದ್ವಿ, ಆಲೆ ಮನೆ ಕೊಡ್ತಿದ್ವಿ. ಕೆಲವು ದಿವಸ ಫ್ಯಾಕ್ಟ್ರಿ ಇದ್ದಾಗ ಚೆನ್ನಾಗಿ ನಡೀತು ಸರ್. ಈ ಫ್ಯಾಕ್ಟ್ರಿ ನಿಂತು ಹೋದ್ಮೇಲೆ ಕಷ್ಟ ಆಯಿತು, ಪೇಮೆಂಟ್ ಬರ್ತಿದ್ದಿಲ್ಲ, ಹಂಗಾಗಿ ನಿಲ್ಸಿಬಿಟ್ಟು. ಎಷ್ಟು ಬರ್ತಿತ್ತು? 50-70 ಹಿಂಗೆ ಬರೋ ಸರ್ ಒಂದು ಎಕರೆಗೆ. ಆಮೇಲೆ ನಾವು ಪೇಮೆಂಟ್ ಬರಲಿಲ್ಲ, ಆವಾಗ ನಾವು ಕಡಿಯೋದು ಭಾರಿ ತೊಂದರೆ ಆಯ್ತು ಅಂತ ಕೂಲಿ ಜನದು. ಆವಾಗ ನಾವೇ ಕಡಿದು ಪಾರ್ಸಲ್ ಮಾಡಿ ಆವಾಗ ಬಿಟ್ಬಿಟ್ವಿ, ಅದ್ರ ಸವಾಸ ಬೇಡ ಅಂತ. ಆವಾಗಿಂದ ಇದು 2 ವರ್ಷ ಭತ್ತ ಬೆಳೆದ್ವಿ. ಆಮೇಲೆ ಕಬ್ಬು ಅಲ್ಲ ಅಡಿಕೆ ತೋಟ ಮಾಡಿಕೊಂಡು ಆವಾಗಲಿಂದ ಬರೋದು. ಕಬ್ಬು ಬೆಳೆಯಕ್ಕೆ ಆಸಕ್ತಿ ಹೇಗೆ ಬಂತು ತಮಗೆ? ಫ್ಯಾಕ್ಟರಿ ಎಲ್ಲ ಬೀಜ ಕೊಡ್ತೀವಿ ಅದು ಕೊಡ್ತೀವಿ ಅಂದರು, ಮಾಡಿದ್ವಿ. 4 ವರ್ಷ ಚೆನ್ನಾಗಿ ಕೊಟ್ಟರು, ಚೆನ್ನಾಗಿ ಇಂಪ್ರೂವ್ ಮಾಡಿದ್ರು. ಅವಾಗಲಿಂದ ಏನು ತೊಂದರೆ ಇರಲಿಲ್ಲ. ಈ ಫ್ಯಾಕ್ಟ್ರಿ ಯಾವಾಗ ಬಂದಾಗ್ಬಿಡ್ತೋ ಆವಾಗಿಂದ ತೊಂದರೆ ಆಯ್ತು. ಯಾವ ಕಬ್ಬು ಹಾಕ್ತಿದ್ರಿ? ಇದೇ ಮಾಮೂಲಾಗಿ ಮಂಡ್ಯ ಕಬ್ಬು ಅಂತ ಇರ್ತಿತ್ತು, ಅದು ಹಾಕ್ತಾ ಇದ್ವಿ. ಕಬ್ಬನ್ನ ಯಾವ ಥರ ಕೃಷಿ ಮಾಡಿದ್ರಿ, ಯಾವ ಥರ ನಾಟಿ ಮಾಡಿದ್ರಿ? ಮೂರು ಇಂಚ್ ಕಟ್ ಮಾಡಿ ಅವೆಲ್ಲ ಹಾಕಂತ ಹೋಗ್ತಾ ಇದ್ವಿ. ಒಂದು ವರ್ಷ ಮಾಡಿದ್ರೆ 3-4 ಬೆಳೆ ಮಾಡ್ಬೋದು, ಆ ಥರ ಮಾಡ್ತಾ ಇದ್ವಿ. ಎಷ್ಟು ಅದರಿಂದ ಬಂದಿದ್ದ ಲಾಭ? ವರ್ಷ ಮಾಡ್ತಾ ಇದ್ವಿ, ಅದೇನು ಲಾಭ ಲೋಕಸಾನ ಹೇಳಕ್ ಬರಲ್ಲ. ಆದ್ರೆ ಒಂದು ಮೀಡಿಯಮ್ ನಡೀತಿತ್ತು, ಏನು ತೊಂದರೆ ಇರಲಿಲ್ಲ. ಭತ್ತಕ್ಕೆ ಹೋಲ್ಸ್ಕೊಂಡ್ರೆ ಕಬ್ಬು ಚಂದನ? ಕಬ್ಬು ಚಂದ ಭತ್ತಕ್ಕೆ ಹೋಲ್ಸ್ಕೊಂಡ್ರೆ. ಭತ್ತಕ್ಕೆ ಎಷ್ಟು ಖರ್ಚು ಮಾಡ್ತಿದ್ರಿ ತಾವು? ಭತ್ತಕ್ಕೆ 10,000 ಅಂತ ಒಂದು ಎಕರೆಗೆ 10-15,000 ಖರ್ಚಾಗ. ಮುಂಚೆಲ್ಲ ಈ ಭಾಗದಲ್ಲಿ ಭತ್ತ ಮತ್ತೆ ಕಬ್ಬೆ ಜಾಸ್ತಿ ಇತ್ತು. ಕಬ್ಬು ಭತ್ತನೇ ಜಾಸ್ತಿ. ಈಗೆಲ್ಲ ಅಡಿಕೆ ನಿಂತ್ಕೊಂಡ್ಬಿಟ್ರೆ ಅಡಿಕೆ ಇಂಪ್ರೂವ್ ಆಗುತ್ತೆ. ಈ ವಾತಾವರಣದಲ್ಲಿ ಯಾವ್ದು ಸೂಕ್ತ ಅನ್ಸುತ್ತೆ ತಮ್ಗೆ? ಈಗ ಅಡಿಕೆನೇ ಸೂಕ್ತ ಅಂತ ಅನಿಸ್ತೈತೆ, ಸ್ವಲ್ಪ ಖರ್ಚು ಕಮ್ಮಿ. ಆಮೇಲೆ ಕಳೆ ಪಳೆ ಮಿಷಿನ್ನು ಅವು ಇವು ಬಂದಿವೆ, ಹೊಡೆದ್ಬಿಟ್ರೆ ಕಳೆ ಇರಲ್ಲ. ಒಂದು ಟೈಮ್ ಕಳೆ ನಾಶಕ ಹೊಡಿತೀವಿ, ಹೊಡೆದ್ಬಿಟ್ಟು ಮಾಡ್ಕೊತ ಹೋದ್ರೆ ಏನು ತೊಂದರೆ ಇರಲ್ಲ. ಆಮೇಲೆ ಹಸುಗಳು ಸಾಕೊಂಡ್ರೆ ಹಸುಗಳಿಗೆ ಹುಲ್ಲು ಅದು ಬರುತ್ತೆ ತೋಟದಲ್ಲಿ, ಮಾಡ್ಕೋಬೋದು ಆ ಥರ ಮಾಡ್ತೀವಿ. ಎಷ್ಟು ಹಸು ಸಾಕಿದ್ರ? ನಾವು 4-5 ಹಸ ಸಾಕಿದ್ವಿ. ಯಾವ ತಳಿ ಅವು? ಇವೆ ಹೆಚ್ಚಪ್ಪು. ಕೆಲವು ಟೈಮ್ ಓರಿ ಸಾಕ್ತಾ ಇದ್ವಿ, ಓರಿಗಳು ಇದ್ದವು. ಈಗಲೂ ಕೆಲವು ಎತ್ತಿದ್ದಾವೆ, ಒಂದ್ಸತೆ ಮಾಡ್ಕೊಂತ ಹೋಗ್ತಾ. ಯಾವ್ದು ಎತ್ತದು? ಇದೇ ನಾಟಿ. ಅಂದ್ರೆ HF ಹಸು ಸಾಕಿದೀನಿ ಅಂತಂದ್ರೆ ಹಾಲಿನ ಉತ್ಪಾದನೆ ಬಗ್ಗೆ ಏನ್ ಹೇಳ್ತೀರಿ? ಹಾಲಿನ ಉತ್ಪಾದನೆ ಅದೇ ಖರ್ಚು ಮಾಡ್ದಂಗೆ ಬರುತ್ತೆ. 5 ಲೀಟ್ರು 4 ಲೀಟ್ರು ಕೆಲವು 8 ಲೀಟ್ರು ಕೊಡ್ತಾವೆ. ಅವಕ್ಕೆಲ್ಲ ಬಕೆಟ್ ಗಟ್ಟಲೆ ತಿಂಡಿ ಇಡ್ಬೇಕು, ತಿಂಡಿ ಇಟ್ಟರೆ ಖರ್ಚು ಚೆನ್ನಾಗಿ ಬರುತ್ತೆ. ಎಲ್ಲಿಂದ ತಂದ್ರಿ ಹಸುನ? ಹಸುನ ಇಲ್ಲೇ ನಾಟಿ, ನಮ್ಮ ಅಲ್ಲೇ ಹುಟ್ಟಿ ಬೆಳೆದವು. ಇಲ್ಲೇ ಹಳ್ಳಿಯಲ್ಲಿ ತರ್ತಿದ್ವಿ, ಬೇಕು ಅಂದಾಗ ತಂದು ನಾವು ಮಾರ್ತಾ ಇದ್ವಿ. ಅಡಿಕೆ ಕೃಷಿ ಬಗ್ಗೆ ಮಾತಾಡಿದ್ರೆ ಅಡಿಕೆ ಬಗ್ಗೆ ಪರವಾಗಿಲ್ಲ ಸರ್. ಎಕರೆಗೆ ಚೆನ್ನಾಗಿ ಮಾಡಿದರೆ 50-40 ಎಕರೆಗೆ ಚೆನ್ನಾಗಿ ಬರುತ್ತೆ. ಕೆಲವು 80 ಬೆಳೀತಾರೆ, ನಾವೇನು 80 ಬೆಳೆದಿಲ್ಲ, 50 ಒಳಗಾಗಿದ್ದೀವಿ. ಎಷ್ಟು ವರ್ಷದಿಂದ ತೋಟ ಮಾಡಿರೋದು? ನಾವು ಸುಮಾರು 10-15 ಮಾಡ್ತಾ ಇದ್ವಿ. 3 ಎಕರೆ ಅಡಿಕೆ ಹಾಕಿದ್ರೆ? ಇಲ್ಲ ಇಲ್ಲ, 2 ಎಕರೆ ಹಾಕಿದ್ವಿ, ಈಗ 1 ಎಕರೆ ಹಾಕಿದ್ವಿ. ಅಂದ್ರೆ ಅದನ್ನ ಸಸಿ ಹೇಗೆ ಮಾಡ್ಕೊಂಡ್ರಿ? ನೀವೇ ಮಾಡ್ಕೊಂಡ್ರೆ ಬೇರೆ ತಂದ್ರು? ಇದೆ ಗೋಟು ಅಂತ ಇರುತ್ತೆ, ಗೋಟ್ ತಂದು ನಾವೇ ಸಸಿ ಮಾಡಿ ನಾವೇ ಹಾಕೊಂಡ್ವಿ. ಯಾವ ರೀತಿ ಗೋಟ್ನ ಯಾವ ತರ ಸಸಿ ಮಾಡ್ಕೊಂಡ್ರಿ? ಅದೇ ಗೋಟ್ ಅಂತ ಕೆಂಪು ಗೋಟ್ ಇರುತ್ತೆ ಸರ್, ಆ ಕೆಂಪು ಗೋಟ್ ತಂದು ಬಚ್ಚಲಲ್ಲಿ ಅಥವಾ ಚೀಲದಲ್ಲಿ ಇಟ್ಟರೆ ಅವು ಎರಡು ತಿಂಗಳಿಗೆ ಮೊಳಕೆ ಬರ್ತವೆ. ಅದ್ರ ಮೇಲೆ ಪಾಕೆಟ್ ಮಾಡಿ ಆ ಪಾಕೆಟ್ನಿಂದ ಜಮೀನಿಗೆ ತಂಡ ಗುಂಡಿ ಮಾಡ್ಕೊಂಡು ಹಾಕ್ತಾ ಇದ್ವಿ. ಆ ಗಿಡಕ್ಕೆ ಯಾವ ರೀತಿ ಗೊಬ್ಬರನೆಲ್ಲ ಯಾವ ತರ ಮಣ್ಣನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ರಿ? ಮಣ್ಣೆಲ್ಲ ಇನ್ನೇನು ಗುದ್ದಲಿ ಮಾಡ್ಕೊಂಡು ಆಮೇಲೆ ಒಂದೊಂದು ಪಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಆ ಥರ ಗೊಬ್ಬರ ಇರ್ತಿತ್ತು, ನಾವು ಸ್ವಂತ ಗೊಬ್ಬರ ಹಾಕೊಂಡು ಮಾಡ್ಕೊತಿದ್ವಿ. ಎಷ್ಟು ವರ್ಷ ಗಿಡ ಸಾಕುದ್ರಿ? ಇಷ್ಟ ಗಿಡ 8 ವರ್ಷ 6 ವರ್ಷ ಸಾಕು. ಪ್ರಾರಂಭದಲ್ಲಿ ಗೋಟ್ ತಂದು ಮಾಡಿದ್ರಲ್ಲ, ಎಷ್ಟು ವರ್ಷ ಸಾಕುದ್ರಿ? ನಾವು 1 ವರ್ಷ ಸಣ್ಣ ಗೋಟ್ ತಗೊಂಡು ಹಾಕಿಬಿಟ್ಟು 1 ವರ್ಷಕ್ಕೆ ಬರ್ತವೆ. ಅವು ತಗೊಂಡು ಹಾಕಿದ್ರೆ 8 ವರ್ಷ 6 ವರ್ಷಕ್ಕೆ ಅಡಿಕೆ ಕಾಯಿ ಸ್ವಲ್ಪ ಬಿಟ್ಕೊತಾ ಬರ್ತವೆ. ಅಂದ್ರೆ ತೋಟ ಯಾವ ರೀತಿ ಹದ ಮಾಡ್ಕೊಂಡ್ರಿ? ಎಲ್ಲ ನಾವೇ ಸ್ವಂತ ವ್ಯವಸಾಯದಲ್ಲಿ ಮಾಡ್ಕೊತೀವಿ. ಅವಾಗ ಏನು ಯಾವ ಜಾಸ್ತಿ ಇರಲಿಲ್ಲ, ಎಲ್ಲ ಜಮೀನಲ್ಲೇ ಮಾಡ್ಕೊತೀವಿ ಎತ್ತುಗಳಲ್ಲಿ. ಈಗೆಲ್ಲ ಮಿಷಿನರಿ ಬಂದ ಟ್ಯಾಕ್ಟ್ರಿ ಅದು ಇದು ಅದರಲ್ಲಿ ಮಾಡಿಸ್ತಾರೆ. ಎಕರೆಗೆ ಎಷ್ಟು ಗಿಡ ಕೂರಿಸಿದ್ರಿ? 600 ಗಿಡ ಸರ್. 8 ಅಡಿ ಕುಂಡಿಸಿದ್ರೆ ಜಾಸ್ತಿ ಬರ್ತವೆ, 9 ಅಡಿ ಬೆಳೆಸಿದ್ರೆ 600 620 ಹಿಂಗೆ ಬರ್ತವೆ ಕರೆಕ್ಟಾಗಿ. ಜಾಸ್ತಿ ಜಮೀನಿದ್ರೆ ಜಾಸ್ತಿ ಬರ್ತವೆ, 600 620 ಕರೆಕ್ಟಾಗಿ ಒಂದು ಎಕರೆಗೆ. ಗಿಡ ನಿರ್ವಹಣೆ ಹೇಗೆ ಮಾಡಿದ್ರಿ? ಗಿಡ ಬೆಳೆಸಿದ್ದೆಲ್ಲ ಯಾವ ರೀತಿ ಹೆಂಗೆ ಮಾಡಿದ್ರಿ? ಹೆಂಗೆ ಅಂದರೆ ಅದೇ ಮಾಮೂಲಾಗಿ ನೀರು ಬಿಡೋದು, 15 ದಿವಸಕ್ಕೆ ಗೊಬ್ಬರ ಹಾಕೋದು, ಆಮೇಲೆ ಸೈಡೆಲ್ಲ ಉಲ್ಕಿ ಎತ್ಕೊಳ್ಳೋದು, ಈ ಥರ ಮಾಡಿದ್ವಿ. ಅಂದರೆ ನೀರನ್ನು ಯಾವ ಥರ ಕೊಟ್ರಿ? ನೀರಿಗೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ರಿ? ನೀರಿಗೆ ಪಕ್ಕದಲ್ಲಿ ಚಾನಲ್ ಇದೆ, ಅದಕ್ಕೆ ಪಂಪ್ ಸೆಟ್ ಹಾಕೊಂಡು ಮಾಡ್ತಿದ್ವಿ. ಚಾನಲ್ ನೀರು ಸ್ವಲ್ಪ ಕಷ್ಟ, ಆದರೆ ಹಂಗೆ ಮಾಡಿ 15 ದಿವಸ ತಿಂಗಳಿಗೆ ಬರ್ತಾ ಇದ್ವಿ. ತೋಟ ಅಂದಮೇಲೆ ಕಳೆ ಬೆಳೆದೇ ಬೆಳೆಯುತ್ತೆ, ಅದ್ರ ನಿರ್ವಹಣೆ ಹೆಂಗೆ ಮಾಡ್ತೀರಿ? ಅದೆಲ್ಲ ಅದೇ ನಾವು ಕೊಯ್ಯೋದು ಎಲ್ಲ ಗುದ್ದಲಿನ ತೆಗೆಯೋದು, ಆಮೇಲೆ ಟ್ಯಾಕ್ಟರ್ ಓಡಿಸೋದು, ಇಲ್ಲ ಬೇಸ ಹೊಡೆಯೋದು, ಈ ಥರ ಮಾಡ್ತಾಯಿದ್ವಿ. ಕಳೆ ಜಾಸ್ತಿ ಬಿಟ್ಟರೆ ಅಡಿಕೆಗೆ ತೊಂದರೆ, ಏನು ಒಂದು ಮೀಡಿಯಮ್ ಬಿಟ್ಕೊಂಡು ಹೋದ್ರೆ ಏನು ತೊಂದರೆ ಇಲ್ಲ. ಗೊಬ್ಬರದ ಬಗ್ಗೆ ಮಾತಾಡೋದ್ರೆ ಯಾವ ರೀತಿ ಗೊಬ್ಬರ ಯಾವ ಗೊಬ್ಬರ ಯೂಸ್ ಮಾಡ್ತೀರಿ? ನಾವು ಹಿಂಗೆ ಸೀಮೆ ಗೊಬ್ಬರ ಬೇಕಾದ್ರೆ ವರ್ಷಕ್ಕೊಂದ್ಸತಿ ಒಂದೊಂದು ಇಡಿ ಹಾಕ್ತೀವಿ ಅಷ್ಟೇ, ಅದ್ರ ಮೇಲೆ ಏನು ಹಾಕಿಲ್ಲ. ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಒಂದೊಂದು ಪುಟ್ಟಿ 2 ಪುಟ್ಟಿ ಹಾಕ್ತಿದ್ವಿ, ಚೆನ್ನಾಗಿ ಬರುತ್ತೆ. ಕೊಟ್ಟಿಗೆ ಗೊಬ್ಬರನೇ ಒಳ್ಳೇದು ಎಲ್ಲದಕ್ಕಿಂತ. ಸೀಮೆ ಗೊಬ್ಬರ ಹಾಕಿದ್ರೆ 4-5 ದಿವಸ ಕರಗ ಮಾಡಿಬಿಟ್ಟು ಆಮೇಲೆ ಬೆಳ್ಳಗೆ ಮಾಡಿಬಿಡ್ತವೆ. ಈ ಕೊಟ್ಟಿಗೆ ಗೊಬ್ಬರ ಏನು 6 ತಿಂಗಳಗಟ್ಟಲೆ ಅದು ಹಂಗೆ ಕರ್ರ ಗಿಡ ಚೆನ್ನಾಗಿ ಕಾಣ್ತವೆ. ನೀ 8 ವರ್ಷ ಗಿಡ ಸಾಕಿದ್ನಿ ಅಂತ ಹೇಳಿದ್ರೆ ಯಾವ್ದಾದ್ರು ರೋಗಗಳು ಬಂತು ತಮ್ಮ ಒಂದು ತೋಟಕ್ಕೆ? ಇಲ್ಲ, ಯಾವುದು ರೋಗ ಏನು ಕಾಣಲಿಲ್ಲ. ಆ ಥರ ಹಂಗೆ ಒಂದೊಂದ್ಸತಿ ಔಷಧಿ ಹೊಡಿಸಿದ್ವಿ, ಹಂಗೆ ಮಾಡ್ಕೊಂತ ಹೋಗ್ತಾ ಇದ್ವಿ. ಗಿಡಕ್ಕೆ ಹೆಚ್ಚು ನೀರು ನಿಂತರೆ ರೋಗ ಬರುತ್ತೆ, ಅದಕ್ಕೆ ನೀವೇನು ನಿರ್ವಹಣೆ ಮಾಡಿದ್ರಿ? ಅದೇನು ಹೆಚ್ಚಿಗೆ ನೀರು ನಿಲ್ತಿಲ್ಲ, ನಮ್ಮ ಡ್ರೈನ್ ಎಲ್ಲ ಸ್ವಲ್ಪ, ಆ ಥರ ಏನು ತೊಂದರೆ ಬರಲಿಲ್ಲ. ಈ ಮಳೆ ಜಾಸ್ತಿ ಆಯ್ತಲ್ಲ, ಗಿಡಕ್ಕೆ ತೊಂದರೆ ಆಗುತ್ತೆ, ನೀವೇನು ಮಾಡ್ಕೊಂಡ್ರಿ? ನಾವು ಮುಂಚೆ ಎಲ್ಲ ಕಾಲೇ ಹೊಡೆದಿದ್ದಿಲ್ಲ, ಈಗ ಕಾಲೇ ಹೊಡೆದಿದ್ವಿ. ಆ ಕಾಲೇ ಹೊಡೆದ್ರಿಂದ ಒಳ್ಳೇದು, 3 ಲೈನು 7 ಲೈನ್ಗೆ ಒಂದೊಂದು ಕಾಲೇ ಹೊಡೆದ್ಬಿಟ್ರೆ ಚೆನ್ನಾಗಿ ಗಿಡ ಶೀತ ಆಗಲ್ಲ, ಇಂಪ್ರೂವ್ ಆಗ್ತದೆ. ಶೀತ ಆಗಬಾರ್ದು, ಶೀತನೂ ಆಗಬಾರ್ದು, ಜಾಸ್ತಿ ಡ್ರೈನೂ ಆಗಬಾರ್ದು. ಹಾಗೆ ಅಡಿಕೆ ಕರೆಕ್ಟಾಗಿದ್ರೆ ಕರೆಕ್ಟಾಗಿ ಚೆನ್ನಾಗಿ ಫಲವತ್ತಾಗಿ ಕೊಡ್ತವೆ. ನೀರು ಅಂದ್ರೆ ಎಷ್ಟು ತಿಂಗಳಿಗೆ ಸರಿ ಆಗ್ತೀರ? 15 ದಿವಸಕ್ಕೊಂದ್ಸತಿ ಬಿಟ್ರೆ ಸಾಕು ನೀರು, ಒಂದ್ಸತಿ ನೆನೆಸಿ. ಖರ್ಚಿನ ಬಗ್ಗೆ ಮಾತಾಡೋದ್ರೆ ಎಷ್ಟು ಖರ್ಚು ಬಂತು ತಮ್ಗೆ ಎಕರೆಗೆ? ಖರ್ಚು ಬರ್ಸೋದು ಏನು, ನಾವೇ ಸ್ವಂತ ಮಾಡೋದ್ರಿಂದ ಖರ್ಚು ಹೇಳಕ್ ಬರಲ್ಲ, ಒಟ್ಟಿಗೆ ಬರುತ್ತೆ ಖರ್ಚು. ಅಂದ್ರೆ ಭತ್ತ ಕಬ್ಬು ಹೋಲ್ಸ್ಕೊಟ್ರೆ ಇದಕ್ಕೆ ಏನ್ ಖರ್ಚು? ಇದೇ ಉತ್ತಮ. ಭತ್ತ ಕಬ್ಬು ಎಲ್ಲ ಅವತ್ತೇ ಹಾಕ್ಬೇಕು, ಇದು ನಿಧಾನವಾಗಿ ಹಾಕ್ಬೇಕು, ಅದರಿಂದ ಇದೇನಷ್ಟು ಖರ್ಚು ಕಾಣಲ್ಲ. ಏನಪ್ಪ ಅಂದ್ರೆ ಕಳೆ ಒಂದು ಬಿಡ್ದಂಗೆ ನಾವು ಕ್ಲೀನ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು. ಇಳುವರಿ ಬಗ್ಗೆ ಮಾತಾಡೋದ್ರೆ ಎಷ್ಟು ಬಂತು ಇಳುವರಿ? ಇಳುವರಿ ಅದೇ ಸರ್ ಮಾಡ್ದಂಗೆ ಸ್ವಲ್ಪ ಶೀತ ಆದರೆ ಕಮ್ಮಿ ಬರುತ್ತೆ, ಶೀತ ಇಲ್ದಂಗೆ ಡ್ರೈನ್ ಎಲ್ಲ ಆದರೆ 50-60 ಚೀಲ ಹಿಂಗೆ ಬರುತ್ತೆ ಒಂದು ಎಕರೆಗೆ. ಎಷ್ಟು ಬಂತು ತಮಗೆ? ಬರ್ತೈತೆ ಸರ್ ಹಿಂಗೆ 1 ಲಕ್ಷ 2 ಲಕ್ಷ ಒಂದೊಂದು ಟೈಮ್ ರೇಟ್ ಇದ್ದಂಗೆ, ಒಂದ್ಸತಿ ಕಮ್ಮಿ ಬರೋದು, ಒಂದ್ಸತಿ ಜಾಸ್ತಿ. ರೇಟ್ ಜಾಸ್ತಿ ಆದಾಗ ಜಾಸ್ತಿ ಬರೋದು, ಕಮ್ಮಿ ಇದ್ದಾಗ ಕಮ್ಮಿ ಬರೋದು. ಅಂದ್ರೆ ಈಗ ರೇಟ್ ಜಾಸ್ತಿ ಆಗಿದೆ, ಏನನ್ಸುತ್ತೆ ತಮಗೆ? ಈಗ ಪರವಾಗಿಲ್ಲ ಅನ್ನಿಸ್ತದೆ, ಏನು ತೊಂದರೆ ಇಲ್ಲ, ಪರವಾಗಿಲ್ಲ. ಯಾವ ಮಾರ್ಕೆಟಿಗೆ ಕೊಡ್ತಿರೋ ತಾವು? ಇಲ್ಲೇ ಲೋಕಲ್ನಲ್ಲೇ ಬರ್ತಾರೆ, ಲೋಕಲ್ನಲ್ಲೇ ಕೊಡ್ತೀವಿ. ಅವ್ರ ಬಂದು ಕೊಯ್ಕೊಂಡು ಹೋಗ್ತಾರೆ. ಕೆಲವ್ರು ನಾವೇ ಮಾಡ್ತೀವಿ, ಕೆಲವ್ರು ನಮ್ಮವರೇ ಮಾಡ್ತಾರೆ. ಆದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಅವ್ರಿಗೆ ಕೊಟ್ಟು ಇದು ನಾವೇ ಬೆಳ್ಕೊಂಡು ನಾವೇ ಡ್ರೈವ್ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಆದ್ರೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಅವರಿಗೆ ಕ್ವಿಂಟಲ್ಗೆ ಇಷ್ಟು ಅಂತ ಮಾತಾಡಿ ಕೊಟ್ಬಿಡ್ತು. ಕ್ವಿಂಟಲ್ ಮಾರ್ಕೆಟ್ ರೇಟ್ ಏನಿರುತ್ತೋ ಆ ರೇಟಿಗೆ ಕೊಟ್ಬಿಡ್ತು. ಅಂದ್ರೆ ಇಲ್ಲೇ ಬಂದು ಕಟಾವು ಮಾಡ್ತಾರೆ, ಅವರೇ ಬಂದು ಕಟ್ ಮಾಡಿ ಅದೆಲ್ಲ ಕ್ಲೀನಾಗಿ ಇದು ಮಾಡ್ಕೊತಾರೆ. ನಮಗೆ ಎಲ್ಲ ಮೂರು ಸತಿ ಕಟ್ ಮಾಡ್ಕೊಂಡು ಹೋದ್ಮೇಲೆ ಪೇಮೆಂಟ್ ಕೊಡ್ತಾರೆ, ಅಡ್ವಾನ್ಸ್ ಕೊಟ್ಟಿರ್ತಾರೆ. ಯಾವ ಸೀಸನ್ ಇಂದ ಸ್ಟಾರ್ಟ್ ಮಾಡ್ತೀರ? ಅದೇ ಈ ಗೌರಿ ಹಬ್ಬದಿಂದ ಸೀಸನ್ ಮಾಡಿದ್ರೆ ಅಲ್ಲಿಗೆ 40 ದಿವಸ 28 ದಿವಸಕ್ಕೆ ಕಟ್ ಮಾಡ್ತಾರೆ. ಮೂರು ಟೈಮ್ ಕಟ್ ಮಾಡಿದ್ರೆ ಅದು ಅಡಿಕೆ ಕ್ಲೋಸ್ ಆಗುತ್ತೆ. ಮತ್ತೆ ಮುಂದಿನ ಮಳೆಗಾಲಕ್ಕೆ ಎಲ್ಲ ಇದು ಮಾಡಿ ಚೆನ್ನಾಗಿ ಇಂಪ್ರೂವ್ ಬರ್ತಾರೆ. ಒಟ್ಟಿನಲ್ಲಿ ತಮಗೆ ಭತ್ತಕ್ಕಿಂತ ಕಬ್ಬಿಗಿಂತ ಇದು ಬೆಸ್ಟ್? ಭತ್ತಕ್ಕಿಂತ ಕಬ್ಬಿಗಿಂತ ಇದೇ ಉತ್ತಮ. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಿರ? ರೈತರಿಗೆ ಏನ್ ಸರ್, ರೈತರು ಎಲ್ಲ ಬುದ್ಧಿ ಇರುತ್ತೆ ಅವ್ರಿಗೆ. ಅವ್ರವ್ರು ಅವ್ರವ್ರ ಐಡಿಯಾದ ಮೇಲೆ ಅವ್ರು ಮಾಡ್ತಾರೆ. ಈ ನಾವೆಲ್ಲ ಹೇಳಿದ್ರೆ ಕೇಳಲ್ಲ, ಅವ್ರದೇ ಸ್ವಂತ ಐಡಿಯಾದಿಂದ ಮಾಡ್ಕೊತಾರೆ. ಅಂದ್ರೆ ಭತ್ತ ಕಬ್ಬು ಬೆಳೆದು ಈಗ ಅಡಿಕೆಗೆ ಹೋಗಿದ್ದೀರಲ್ಲ, ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅಡಿಕೆ ಬಗ್ಗೆ ಚೆನ್ನಾಗಿ ಮಾಡಿದ್ರೆ ಅಡಿಕೆನೆ ಉತ್ತಮ, ಚೆನ್ನಾಗಿ ಇಳುವರಿ ಬರುತ್ತೆ, ಚೆನ್ನಾಗಿದ್ದು ಅಲ್ಲಿ ರೇಟ್ ಸಿಕ್ಬಿಟ್ರೆ ಚೆನ್ನಾಗಿ ಇದಾಗುತ್ತೆ. ಒಳ್ಳೇದು ಶ್ರೀನಿವಾಸ ಮೂರ್ತಿ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅಡಕೆ, ಭತ್ತ ಹಾಗೂ ಕಬ್ಬಿನ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಬಾರಂದೂರಿನ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಈಗ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಇಂದು ಜರುಗಿದ 74ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಬಾನುಲಿ ವರದಿ. ಶಿವಮೊಗ್ಗದಲ್ಲಿ ಇಂದು ನಡೆದ 74ನೇ ಗಣರಾಜ್ಯೋತ್ಸವ ಸಮಾರಂಭದ ಬಾನುಲಿ ವರದಿ. ಬಾನಂಗಳದಲ್ಲಿ ಉದಯಿಸಿದ ನೇಸರನ ಹೊಂಗಿರಣಗಳು ಇಳೆಯನ್ನ ಚುಂಬಿಸುತ್ತಿದ್ದಂತೆ ಮಲೆನಾಡ ನಗರ ಶಿವಮೊಗ್ಗದಲ್ಲಿ 74ನೆಯ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಆರಂಭಗೊಂಡಿತು. ಜಿಲ್ಲಾಡಳಿತದ ವತಿಯಿಂದ ಶಿವಮೊಗ್ಗ ನಗರದ ಡಿಎಆರ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ 74ನೆಯ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಸನ್ಮಾನ್ಯ ರೇಷ್ಮೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾ ಕೆಸಿ ನಾರಾಯಣಗೌಡ ಅವರು ಧ್ವಜಾರೋಹಣವನ್ನ ನೆರವೇರಿಸಿದರು. ಆಕರ್ಷಕ ಪಥಸಂಚಲನವನ್ನ ವೀಕ್ಷಿಸಿದ ಬಳಿಕ ಗಣರಾಜ್ಯೋತ್ಸವ ಸಂದೇಶವನ್ನು ನೀಡಿದ ಸಚಿವರಾದ ಡಾ ಕೆಸಿ ನಾರಾಯಣಗೌಡ ಅವರು, ಇಂದು ನಮ್ಮ ದೇಶ ಗಣರಾಜ್ಯವಾಗಿ ಉದ್ಯಮಗೊಂಡ ಪುಣ್ಯ ದಿನ. ಭಾರತದ ಸಂವಿಧಾನವನ್ನು ಜಾರಿಗೆ ತಂದ ದಿನವನ್ನು ಗಣರಾಜ್ಯೋತ್ಸವವಾಗಿ ನಾವು ಆಚರಿಸುತ್ತಿದ್ದೇವೆ. ಭಾರತದ ಇತಿಹಾಸದಲ್ಲೇ ಗಣರಾಜ್ಯೋತ್ಸವದ ಮಹತ್ವದ ದಿನವಾಗಿದೆ. ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ನೆಹರು, ಸರ್ದಾರ್ ಪಟೇಲ್ ಅವರ ನೇತೃತ್ವದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಭಾರತಕ್ಕೆ ಭದ್ರ ಸಂವಿಧಾನವನ್ನು ನೀಡಿರುವುದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾಗಿದೆ. ಲಿಖಿತ ಸಂವಿಧಾನ ನಮ್ಮದು. ನಮ್ಮ ಸಂವಿಧಾನದ ಪ್ರತಿಯೊಬ್ಬರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಹಾಗೂ ಸಾಮಾನ್ಯ ಅವಕಾಶವನ್ನು ನೀಡಲಾಗಿದೆ. ಹಲವು ದೇಶ ಧರ್ಮ ಪ್ರತಿಜ್ಞೆ ಕೊಟ್ಟಿರುವುದು ಅತ್ಯಂತ ಸಾರ್ವ ದೇಶ ನಮ್ಮ ಭಾರತ. ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ನಿಕಟ ಪೂರ್ವ ಈ ಜಿಲ್ಲೆಗೆ ಅತ್ಯುತ್ತಮವಾದ ಈ ಜಿಲ್ಲೆಯನ್ನು ಬೆಳೆಸೋದಕ್ಕೆ ಅತಿ ಹೆಚ್ಚು ಶಕ್ತಿಯನ್ನ ನೀಡಿದಂಥ ಪೂಜ್ಯ ಯಡಿಯೂರಪ್ಪ ಅವರು ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟು ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದೆ. ರಾಜ್ಯ ಸರ್ಕಾರದಿಂದ ಅನುಷ್ಠಾನಗೊಳಿಸುವಂತ ಮಹತ್ವದ ಕಾರ್ಯಕ್ರಮಗಳು ಅಮೃತ ಮಹಾ ಯೋಜನೆ, ಅಮೃತ ಪಂಚಾಯತ್, ಮಹತ್ವ ಕ್ರೀಡೆ ಮತ್ತು ಯೋಜನೆ, 10 ಲಕ್ಷ ಮಕ್ಕಳಿಗೆ 439 ಕೋಟಿ ರೈತ ವಿದ್ಯಾ ನಿಧಿಯನ್ನ ನಮ್ಮ ಸರ್ಕಾರ ಇದುವರೆಗೂ ನೀಡಲಾಗಿದೆ. 3 ಲಕ್ಷ ರೈತರಿಗೆ ಹೊಸ ಸಾಲ ಸೌಲಭ್ಯ ನೀಡಲಾಗಿದೆ. ಪಿಎಂ ಕಿಸಾನ್ ಯೋಜನೆಯಡಿ ರಾಜ್ಯದ ರೈತರ ಖಾತೆಗೆ ಇದುವರೆಗೆ 1,490 ಕೋಟಿ ಜಮಾ ಮಾಡಲಾಗಿದೆ. ಈ ವರ್ಷ 23 ಕೋಟಿ ಬೆಳೆ ಪರಿಹಾರ ನೀಡಲಾಗಿದೆ. ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆಯಡಿ 12,000 ಯುವ ಸಂಘಗಳನ್ನ ನಮ್ಮ ಕರ್ನಾಟಕದಲ್ಲಿ ಮಾಡಿ ಯುವಕರಿಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬುವಂತ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಲಾ ಅವರಿಗೆ 1 ಲಕ್ಷ ಮತ್ತು 5 ಲಕ್ಷ ರೂಪಾಯಿ ಸಾಲವನ್ನ ನೀಡೋ ಅಂತ ಕೆಲಸಗಳನ್ನ ನಮ್ಮ ಸರ್ಕಾರ ಇದುವರೆಗೆ ಮಾಡಲಾಗಿದೆ. ಶಾಲಾ ಕಾಲೇಜು ಕೊಠಡಿ ನಿರ್ಮಾಣಕ್ಕೆ ಯೋಜನೆಯಡಿ ಇದುವರೆಗೆ 1,412 ಕೋಟಿ ವೆಚ್ಚದಲ್ಲಿ 8,000ಕ್ಕಿಂತ ಹೆಚ್ಚ ಕೊಠಡಿಗಳನ್ನು ನಿರ್ಮಾಣ ಇದುವರೆಗೆ ಮಾಡಲು ನಮ್ಮ ಸರ್ಕಾರ ಮುಂದತ್ವವನ್ನು ತಗೊಂಡಿದೆ. ಕಟ್ಟಡ ಕಾರ್ಮಿಕರಿಗೆ 2,97,000 ಮಕ್ಕಳಿಗೆ 462 ಕೋಟಿ ವಿದ್ಯಾರ್ಥಿಗಳಿಗೆ ವೇತನ ಇದುವರೆಗೆ ನೀಡಲಾಗಿದೆ. ಮತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಶಿವಮೊಗ್ಗದಲ್ಲಿ ಇದು 30-40 ವರ್ಷದಿಂದ ಕನಸಾಗಿತ್ತು. ಶಿವಮೊಗ್ಗ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ 480 ಕೋಟಿ ಅನುದಾನವನ್ನು ನೀಡಿ ಶೀಘ್ರದಲ್ಲಿ ಉದ್ಘಾಟನೆಯನ್ನ ಮಾಡಲು ಶೀಘ್ರದಲ್ಲಿ ತಯಾರಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಲಜೀವನ್ ಮಿಷನ್ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆಗೆ 1,031 ಕೋಟಿ ಅನುದಾನವನ್ನ ಇದುವರೆಗೆ ನೀಡಲಾಗಿದೆ ಮತ್ತು ಇದುವರೆಗೆ 2,27,672 ಮನೆಗಳಿಗೆ ಕುಡಿಯುವ ನೀರು ಸಂಪರ್ಕವನ್ನ ಶುದ್ಧ ಕುಡಿಯುವ ನೀರನ್ನ ಈ ಕರ್ನಾಟಕ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಚಾಲನೆಯನ್ನ ಕೊಡಲಾಗಿದೆ. ಇದಕ್ಕೆ ಮತ್ತು 1,469 ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ 27,807 ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಪಿಎಂ ಕಿಸಾನ್ ಯೋಜನೆಯಡಿ ಇದುವರೆಗೆ 155,859 ರೈತರಿಗೆ 476 ಕೋಟಿ ಮಂಜೂರು ಮಾಡಲಾಗಿದೆ. ಅಂಬೇಡ್ಕರ್ ವಸತಿ ಯೋಜನೆಯಡಿ 7,688 ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ನರೇಗಾ ಯೋಜನೆಯಡಿ 28,00,000 ದಿನ ಹಾಗೂ 130 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಮತ್ತು ಎಂಐ ಇಲಾಖೆಯಡಿ 208 ಕೋಟಿ ಕಾಮಗಾರಿಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಬೆಳೆ ಪರಿಹಾರದಡಿ ಇದುವರೆಗೆ 60,552 ರೈತರಿಗೆ ₹529 ಕೋಟಿ ಪರಿಹಾರ ನೀಡಲಾಗಿದೆ. ನಗರತಾನ ಯೋಜನೆಯಡಿ ನಗರಗಳಿಗೆ ಅಭಿವೃದ್ಧಿಗೊಳಿಸುವ ₹148 ಕೋಟಿ ಅನುದಾನ ನೀಡಲಾಗಿದೆ. ಪಿಡಬ್ಲ್ಯೂಡಿ ರಸ್ತೆ ಅಭಿವೃದ್ಧಿಗೆ ಇದುವರೆಗೆ ನಮ್ಮ ಸರ್ಕಾರ 104 ಕೋಟಿ ಅನುದಾನದಲ್ಲಿ ಅಭಿವೃದ್ಧಿ ನಡೀತಾ ಇದೆ. ಗ್ರಾಮೀಣ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿಗೆ ಇದುವರೆಗೆ ನಮ್ಮ ಸರ್ಕಾರ 133 ಕೋಟಿ ಅನುದಾನವನ್ನು ನೀಡಿ ಸಮಗ್ರ ಅಭಿವೃದ್ಧಿಗೆ ಮುಂದೆ ಬಂದಿದೆ. ಅಡಿಕೆ ತೋಟದ ರೋಗ ನಿಯಂತ್ರಣಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಳಲಾಗಿದೆ. ಜಾನುವಾರುಗಳು ಚರ್ಮ ರೋಗ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ತಗೊಳ್ಳಲಾಗಿದೆ. ನಮ್ಮ ಇಡೀ ಭಾರತಕ್ಕೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಉತ್ತಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇದನ್ನ ಹೆಚ್ಚಿನ ಈ ಜಿಲ್ಲೆಗೆ ಕೊಡುಗೆ, ಅದರ ಜೊತೆ ಜೊತೆಗೆ ನಮ್ಮ ಯುವ ಸಂಸದರಾದಂತ ರಾಘವೇಂದ್ರ ಅವರನ್ನ ಭಾರತದ ಅನುದಾನ ಎಷ್ಟೊಂದು ತಂದು ಈ ಜಿಲ್ಲೆಗೆ ಅಭಿವೃದ್ಧಿಯನ್ನು ಗುಡಿಸಬೇಕು ಅಂತೇಳಿ ಹಗಲಿರುಳು ದುಡಿತಾ ಇದ್ದಾರೆ. ಅವ್ರಿಗೂ ನಾನು ಅಭಿನಂದನೆಯನ್ನ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ ಸಾಧಕರಿಗೆ ಸಚಿವರು ಸನ್ಮಾನಿಸಿ ಗೌರವಿಸಿದರು. ಇದಕ್ಕೂ ಮುಂಚೆ ನಡೆದ ಆಕರ್ಷಕ ಪಥ ಸಂಚಲನದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ ಮಾಚೇನಹಳ್ಳಿಯ ಪಡೆ, ಸಿವಿಲ್ ಪೊಲೀಸ್ ತುಕಡಿ, ಮಹಿಳಾ ಪೊಲೀಸ್ ತುಕಡಿ, ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ, ಗೃಹ ರಕ್ಷಕ ದಳ, ಅಬಕಾರಿ ಇಲಾಖೆಯ ತಂಡಗಳು ಜೊತೆಗೆ ಎನ್ಸಿಸಿ ಕೆಡೆಟ್ಗಳು, ವಿವಿಧ ಶಾಲಾ ಮಕ್ಕಳ ತಂಡಗಳು ಭಾಗವಹಿಸಿದ್ದವು. ಇದಾದ ನಂತರ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ಪ್ರದರ್ಶನ ನಡೆಯಿತು. ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕವಿದುವೆ, ನೃತ್ಯ ಶಿಲ್ಪ ಕಲೆಯ ಬೀರಿದು ಅಪಾರ ಕೀರ್ತಿಯೇ. ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಡಿಎಸ್ ಅರುಣ್ ಹಾಗೂ ಭದ್ರಾ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಪವಿತ್ರ ರಾಮಯ್ಯ ಹಾಗೂ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸೆಲ್ವಮಣಿ ಆರ್ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಜಿ ಕೆ ಮಿಥುನ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಶ್ರೀ ಎನ್ ಡಿ ಪ್ರಕಾಶ್ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಶ್ರೀ ಕೆ ಮಾಯಣ್ಣಗೌಡ ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದುವರೆಗೆ ಇಂದು ಶಿವಮೊಗ್ಗದಲ್ಲಿ ನಡೆದ 74ನೆಯ ಗಣರಾಜ್ಯೋತ್ಸವ ಸಂದರ್ಭದ ಬಾನುಲಿ ವರದಿಯನ್ನ ಕೇಳಿದಿರಿ. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್, ತಾಂತ್ರಿಕ ಸಹಕಾರ ಬಲರಾಮ್ ಗಾಯಕ್ವಾಡ್ ಹಾಗೂ ಪ್ರದೀಪ್ ನಾಯಕ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಚಿಕ್ಕಮಗಳೂರಿನಲ್ಲಿ ನಡೆದ 74ನೇ ಗಣರಾಜ್ಯೋತ್ಸವ ದಿನಾಚರಣೆಯ ವರದಿ. ಇಂದು ಭಾರತದ ಪ್ರಜಾಪ್ರಭುತ್ವದ ಹಿರಿಮೆಯನ್ನು ಎತ್ತಿ ಹಿಡಿಯುವ ಸುದಿನ. ಭಾರತೀಯರಾದ ನಮ್ಮೆಲ್ಲರಿಗೂ ವಿಶೇಷವಾದ ದಿನವೂ ಹೌದು. ವಿಶ್ವದ ಭೂಪಟದಲ್ಲಿ ಭರತ ಭೂಮಿಯಾಗಿ ತಲೆ ಎತ್ತಿ ನಿಂತ ಸ್ವಾಭಿಮಾನದ ದಿನ. ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ, ಪ್ರಜೆಗಳಿಗೆ ನ್ಯಾಯ ನೀಡುವ ನ್ಯಾಯಾಂಗ, ಪ್ರಜೆಗಳಿಗೆ ಕರ್ತವ್ಯ ನಿರ್ವಹಿಸುವ ಕಾರ್ಯಾಂಗಗಳಿಗೆ ನೀತಿ ನಿಯಮ ಸಮನ್ವಯತೆ ರೀತಿ ರಿವಾಜುಗಳನ್ನು ಲಿಖಿತ ರೂಪದಲ್ಲಿ ಒಪ್ಪಿ ಭಾರತೀಯ ಪ್ರಜೆಗಳು ತಮಗೆ ತಾವೇ ಪ್ರಭುಗಳು ಎಂದು ಸಾರಿದ ಪವಿತ್ರ ದಿನ ಗಣರಾಜ್ಯೋತ್ಸವ. ಭಾರತ